ನಮ್ಮ ಭಾರತ ಪುಣ್ಯ ಭೂಮಿ ಭಾರತ ದೇಶ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ ತೀರ್ಥ ನದಿಯ ಕ್ಷೇತ್ರವಿದು ಭವ್ಯ ನಾಡು ಭಾರತ ಋಷಿಗಳು ಸಿರ ಹರಗೆ ಹೊತ್ತ ದಿವ್ಯ ನಾಡು ಭಾರತ ದಿವ್ಯ ನಾಡು ಭಾರತ ದೇಶ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ. ಹ್ಯಾಪಿ ಬರ್ತ್ಡೇ ಮೈ ಡಿಯರ್. ಅರೆ ಇದೇನು ಆಪ್ ನಿಂದ ಲೋನ್? ನಾನು ಹೊಸ ಸ್ಕೂಟಿ ಸಲುವಾಗಿ. ಆಗು ಜಾಣೆ, ಇಲ್ಲಾಂದ್ರೆ ಹಣ ಆಗ್ಬೋದು ಕಾಣೆ. ಅಂದ್ರೆ ಕೇಳು, ಆನ್ಲೈನ್ ಲೆಂಡಿಂಗ್ ಆಪ್ಸ್ ಅನ್ನು ಪರೀಕ್ಷಿಸಿ RBI ಅಧಿಕೃತ ಬ್ಯಾಂಕ್ಸ್ NBFCs ನಿಂದಲೇ ಲೋನ್ ಪಡೆಯಬೇಕು. ಅನಧಿಕೃತ ಆಪ್ಸ್ ಅಥವಾ ಅಪರಿಚಿತ ಜನರ ಜೊತೆ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳೋದು ಅಪಾಯಕಾರಿ. ಆಗ್ಬಿಟ್ಟೆ ಜಾಣೆ, ಗಿಫ್ಟ್ ತೆಗೆದು ನೋಡಲ್ವಾ ಸ್ಕೂಟಿ. RBI ಹೇಳುತ್ತೆ, ಇವರಿಂದ ಕೇಳಿ, ಅರಿತುಕೊಳ್ಳಿ, ಜಾಗರೂಕರಾಗಿರಿ. ಅದಮ್ಯವಾಗು ಅಜೇಯವಾಗು ವೃಂದಗಾನದಲ್ಲಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 7:04. ಕೃಷಿ ರಂಗ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಪಿಎನ್ ನಾಗರಾಜ್ ಅವರೊಡನೆ ಸಂದರ್ಶನ. ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಗತಿಪರ ರೈತ ಪಿಎನ್ ನಾಗರಾಜ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಬ್ಬ ಪ್ರಗತಿಪರ ರೈತರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡೋಣ. ಈ ಪ್ರಗತಿಪರ ರೈತರು ಕೃಷಿ ಪಂಡತಿ ಅನೇಕ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇವರು ಪಡೆದ ಪ್ರಶಸ್ತಿಗಳನ್ನು ಸ್ವಲ್ಪ ಮೆಲುಕು ಹಾಕೋಣ. ಮುಖ್ಯವಾಗಿ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಭತ್ತದಲ್ಲಿ ಅಧಿಕ ಇಳುವರಿ ಪಡೆದ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಬಹುಮಾನ ಕೂಡ ಪಡೆದಿರ್ತಾರೆ. ಮಾಧ್ಯಮ ಪ್ರಶಸ್ತಿ, ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಕೂಡ ಇವರು ಪಡ್ಕೊಂಡಿದ್ದಾರೆ. ಭತ್ತದಲ್ಲಿ ಅಧಿಕ ಇಳುವರಿಗೆ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಬಹುಮಾನ ಪಡೆದಿರ್ತಾರೆ. ಶಿವಗಂಗಾ ಮಠದ ಆದರ್ಶ ಕೃಷಿಕ ಪ್ರಶಸ್ತಿ ಇವರ ಮುಡಿಗೇರಿದೆ. ಶ್ರೀ ಗುರು ಬಸವೇಶ್ವರ ಸಂಸ್ಥಾನ ಮಠ ಹಲಸೂರು ಬೀದರ್ ಜಿಲ್ಲೆ, ಇವರು ಕೃಷಿ ಕಾಯಕ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದ್ದಾರೆ. ಇದಲ್ಲದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಸಮುದಾಯ ಆಧಾರಿತ ಕೆರೆಯ ನಿರ್ವಹಣಾ ಯೋಜನಾ ಸಲಹಾ ಸೇವೆ ಅಡಿಯಲ್ಲಿ CBTMPCS ಇದರ ಯೋಜನೆ ಅಡಿಯಲ್ಲಿ ಅರೆ ನೀರಾವರಿ ಪದ್ಧತಿಯನ್ನು ಅನುಸರಿಸಿಕೊಂಡು ಭತ್ತ ಬೆಳೆದು ಅಧಿಕ ಇಳುವರಿ ಪಡೆದ ಸಂದರ್ಭದಲ್ಲಿ ಕೂಡ ಇವರನ್ನು ಸನ್ಮಾನಿಸಿದ್ದಾರೆ. ಹೀಗೆ ಅನೇಕ ಪ್ರಶಸ್ತಿಗಳು ಪಿಎನ್ ನಾಗರಾಜ್ ಅವರ ಮುಡಿಗೇರಿವೆ. ಈ ಒಬ್ಬ ಅನುಭವಸ್ಥ ಹಾಗೂ ಸಾಕಷ್ಟು ಕೃಷಿಯಲ್ಲಿ ಪ್ರಯೋಜನ ಪಡ್ಕೊಂಡಂತಹ ರೈತರು ಇವತ್ತು ನಮ್ಮ ಜೊತೆಗಿದ್ದಾರೆ, ಆಕಾಶವಾಣಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಪಿಎನ್ ನಾಗರಾಜ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ತಮಗೆ ಸ್ವಾಗತ, ನಮಸ್ಕಾರ. ನಮಸ್ಕಾರ ನಾಗರಾಜ್ ಅವರೇ, ತಮ್ಮ ಒಂದು ಕೃಷಿ ಅನುಭವ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ಬೇಕು. ಮೊದಲದಾಗಿ ಇವತ್ತು ಈ ಒಂದು ತಾವು ಸಮಗ್ರ ಕೃಷಿ ನಿರ್ವಹಣೆಯಲ್ಲಿ ಅನೇಕ ಒಂದು ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡಿರಿ. ಅದು ಬೇರೆ ಬೇರೆ ಪ್ರಮಾಣದ ಜೀವಾಮೃತ, ಬೀಜಾಮೃತ, ಘನ ಜೀವಾಮೃತ, ಗೋಕೃಪಾಮೃತ ಈ ಥರ. ಇದಲ್ಲದೆ ಪಶುಸಂಗೋಪನೆಯಲ್ಲೂ ಕೂಡ ಯಶಸ್ಸನ್ನು ಗಳಿಸ್ಕೊಂಡಿರಿ. ಗೊಬ್ಬರ ತಯಾರಿಸುವುದರಲ್ಲಿ ಮತ್ತು ಕೆರೆಯ ಒಂದು ನಿರ್ವಹಣಾ ಕ್ರಮವಾಗಿರ್ಬೋದು, ಬೆಳೆಯಲ್ಲಿ ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ಳೋದಿರ್ಬೋದು, ಹೀಗೆ ಹಲವಾರು ವೈವಿಧ್ಯತೆಯನ್ನು ತಾವು ಅಳವಡಿಸ್ಕೊಂಡು ಇವತ್ತು ಮುನ್ನೆಲೆಗೆ ಬಂದಿದ್ದೀರಿ. ತಾವು ಎಷ್ಟು ವರ್ಷದಿಂದ ಈ ಒಂದು ಹೊಸ ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡು ಈ ಮಟ್ಟಕ್ಕೆ ಬಂದಿರಿ ಹೇಳಿ ನಾಗರಾಜ್ ಅವರೇ. ನಾವು ಇದನ್ನು ಅಳವಡಿಸ್ಕೊಂಡು 15 ವರ್ಷ ಆಯಿತು. 15 ವರ್ಷದಿಂದ ನಾವು ಈ ಜೀವಾಮೃತ, ಬೀಜಾಮೃತ, ಜೀವಾಮೃತ, ಘನ ಜೀವಾಮೃತ, ಗೋಕೃಪಾಮೃತ ಇದನ್ನು ಉಪಯೋಗಿಸ್ಕೊಂಡು ನಾವು ಬೆಳೆ ಬೆಳೀತಾ ಇದ್ದೀವಿ. ಯಾಕೆ ಈ ಒಂದು ಪದ್ಧತಿನ ಅನುಸರಿಸಕ್ಕೆ ಶುರು ಮಾಡಿರಿ ಒಂದೊಂದಾಗಿ, ಕಾರಣ ಏನು ನಾಗರಾಜ್ ಅವರೇ? ಇದರಲ್ಲಿ ಇವಾಗ ಜೀವಾಮೃತಕ್ಕೆ ನಾವು ಬಳಸೋದು ನಾಟಿ ಹಸುವಿನ ಸಗಣಿ. ಅದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಾಟಿ ಹಸುವಿನ 1 ಗ್ರಾಂ ಸಗಣಿ ಒಳಗೆ 300 ಕೋಟಿ ಜೀವಾಣು ಇರುತ್ತವೆ. ಅವು ನಮಗೆ ಭೂಮಿಯಲ್ಲಿರ್ತಕ್ಕಂತಹ ಸೂಪರ್ ಫಾಸ್ಫೇಟ್, ಪೊಟ್ಯಾಷ್ನ ಕರಗಿಸಿ ಗಿಡಗಳಿಗೆ ಕೊಡ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಅದರಲ್ಲಿರ್ತವೆ. ಅವುಗಳ ಅಭಿವೃದ್ಧಿ ಜಾಸ್ತಿ ಮಾಡೋಕ್ಕೋಸ್ಕರ ಈ ಜೀವಾಮೃತ ಅಂತ ಮಾಡೋದು. ಜೀವಾಮೃತ ಮಾಡೋದು ಹೇಗೆ ಅಂತಂದ್ರೆ, 100 ಲೀಟರ್ ಡ್ರಮ್ ತಗೊಳ್ಳೋದು, 200 ಲೀಟರ್ ನೀರು ಹಿಡಿದಕ್ಕಂಥ ಡ್ರಮ್ ತಗೊಂಡು ಅದಕ್ಕೆ ನೀರು ತುಂಬಿಸಿ, ಒಂದು 200 ಲೀಟರ್ಗಿಂತ ಒಂದು 10-15 ಲೀಟರ್ ಕಡಿಮೆ ತುಂಬಿಸಿ ಅದಕ್ಕೆ 10 ಕೆಜಿ ಸಗಣಿ, ನಾಟಿ ಹಸುವಿನ ಸಗಣಿ, 10 ಲೀಟ್ರ್ ಗೋಮೂತ್ರ, 2 ಕೆಜಿ ನಾಟಿ ಬೆಲ್ಲ, ಸಾವಯವ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯ ಇಟ್ಟು ಯಾವುದಾದ್ರೂ ಕಾಳಿನ ಪುಡಿ, ಏನು ಕಡಲೆ, ಹುರುಳಿ, ಅವರೆ, ಈ ಥರದ ದ್ವಿದಳ ಧಾನ್ಯದ ಕಾಳುಗಳ ಹಿಟ್ಟನ್ನು 2 ಕೆಜಿ ಅದಕ್ಕೆ ಹಾಕೋದು. ನಮ್ಮ ಅಲ್ಲೇ ಇರತಕ್ಕಂಥ ಯಾವ ಭೂಮಿಗೆ ನಾವು ಜೀವಾಮೃತ ಉಪಯೋಗಿಸ್ತೀವಿ ಆ ಭೂಮಿಯ ಬದುವಿನ ಒಂದಿಡಿ ಮಣ್ಣು ಅದಕ್ಕೆ ಹಾಕಿ ದಿವಸಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸರಿ ಅದನ್ನು ಗಡಿಯಾರದ ರೀತಿಯಲ್ಲಿ ತಿರುಗಿಸಿ 1-5 ನಿಮಿಷ ತಿರುಗಿಸ್ಬೇಕು. ತಿರುಗಿಸ್ಬಿಟ್ಟು ನೆರಳಿನಲ್ಲಿ ಅದಕ್ಕೆ ಮುಚ್ಚಳ ಮುಚ್ಚಬಾರ್ದು, ಗೋಣಿ ಚೀಲ ಹಾಕಿ ಏನಾದರೂ ಕಾಟನ್ ಬಟ್ಟೆ ಆಗಲಿ ಹಾಕಿ ಮುಚ್ಚಿ ಇಡಬೇಕು. ಆ ಥರ ಪ್ರತಿ ದಿವಸ 4 ದಿವಸದ ಮೇಲೆ 7 ದಿವಸದ ಒಳಗಡೆ. ಬೇಸಿಗೆ ಆದರೆ ಒಂದು 4 ದಿವಸದ ಒಳಗಡೆನೆ ಅದು ಎಲ್ಲ ಜೀವಾಮೃತ ಅಂತ ಅದು ಗೊತ್ತಾಗುತ್ತೆ. ಅದನ್ನು ಮಾಡ್ತಾ ಇದ್ರೆ ಎಷ್ಟು ದಿವಸಕ್ಕೆ ಇದು ರೆಡಿಯಾಗಿದೆ ಅಂತಂದು ಗೊತ್ತಾಗುತ್ತದೆ. 4 ದಿವಸದ ಮೇಲೆ 7 ದಿವಸದ ಒಳಗಡೆ ಭೂಮಿ ತೇವ ಇದ್ದಾಗ ಬಿಡೋದು. ನೀರಿನ ಜೊತೆಯಲ್ಲಾಗಲಿ ಇಲ್ಲ ಎರಚದಾಗಲಿ ಇಲ್ಲ ಗಿಡಗಳು ಬಳಕೆ ಹಾಕೋದಾಗಲಿ ಮಾಡಬೇಕು. ಇದು ಮಾಡಿದಾಗ ಇದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಈ ನಾವು ಈಗ 4 ದಿವಸದ ಮೇಲೆ ಅಂತ ಹೇಳಿದ್ವಿ, ಇದರಲ್ಲಿ 10 ನೀವು ಲೆಕ್ಕ ಹಾಕಬೇಕು. 10 ಕೆಜಿ ಸಗಣಿ ಅಂದರೆ ನಾವು 1 ಗ್ರಾಂ ಸಗಣಿ ಒಳಗೆ 300 ಕೋಟಿ ಜೀವಾಣು ಇರೋವು. 10 ಕೆಜಿ ಒಳಗೆ ಎಷ್ಟಾಗತ್ತೆ, ಇಷ್ಟು ಬಿಲಿಯನ್ ಜೀವಾಣುಗಳು ಅದರೊಳಗಡೆ ರೆಡಿ ಆಗೋಕ್ಕೋಸ್ಕರ ಅದನ್ನು ಮಾಡಿರ್ತೀವಿ. ಅಷ್ಟು ಜೀವಾಣುಗಳು ನಮ್ಮ ಭೂಮಿಗೆ ಬಿಟ್ಟಾಗ ಅವು ಭೂಮಿಯಲ್ಲಿರ್ತಕ್ಕಂಥ ಸೂಪರ್ ಫಾಸ್ಫೇಟ್ ಪೊಟ್ಯಾಷನ್ನ ಕರಗಿಸ್ಕೊಡ್ತವೆ. ಅಂದರೆ ಇದೇನು ಅವೇ ಬೇಕಾ ಅಂತ ಅನ್ಕೋಬೋದು ನೀವು. ನಾವು ಭೂಮಿಲಿ ಆ ಜೀವಾಣುಗಳು ಜಾಸ್ತಿ ಸಂಖ್ಯೆಯಲ್ಲಿದ್ದರೆ ಜಾಸ್ತಿ ಅದನ್ನೆಲ್ಲ ಕರಗಿಸಿ ಗಿಡಗಳಿಗೆ ಕೊಡ್ತವೆ. ನಾವು ಸುಮ್ಮನೆ ಗೊಬ್ಬರ ಹಾಕಿದಾಗ ಅದು ಭಾಳ ಹೆಚ್ಚಿನಾಗಿ ಮುಂಚೆ ಏನು ಮಾಡ್ತಿದ್ವಿ, ಹೆಚ್ಚಿನಾಗಿ ಗೊಬ್ಬರ ಹೊಡಿತಾ ಇದ್ವಿ. ಆ ಗೊಬ್ಬರ ಹೊಡೆದ್ರೆ ನಾವು ಇವಾಗ 1 ಮಂಕ್ರಿ 2 ಮಂಕ್ರಿ ಹಿಂಗೆ ವರ್ಷಕ್ಕೊಂದ್ಸರಿ ಹಾಕ್ಬಿಟ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳತ್ತೆ, ಮಿಕ್ಕಿದ್ದೆಲ್ಲ ವೇಸ್ಟಾಗಿ ಎವಾಪರೇಟ್ ಆಗಿಬಿಡ್ತದೆ. ಈ ಜೀವಾಮೃತ ತಿಂಗಳಿಗೆ ಒಂದು ಸಾರಿ, ಇಲ್ಲಿ ತಪ್ಪಿದ್ರೆ ನಾವು ಹೊಸದಾಗಿ ಮಾಡಬೇಕಾದ್ರೆ ತಿಂಗಳಿಗೆ 2 ಸರಿ ಜೀವಾಮೃತನ ಬಿಟ್ಟರೆ ಆ ಗಿಡಗಳಿಗೆ ಭಾಳ ಚೆನ್ನಾಗಿರ್ತದೆ. ಅದನ್ನು ನಮ್ಮ ಗುರುಗಳು 1 ತಿಂಗಳಿಗೆ 10 ಕೆಜಿ ಸಗಣಿ 1 ಎಕರೆಗೆ ಸಾಕು ಅಂತ ಅವರು ಎಲ್ಲ ಕಂಡಿಡಿದು ಮಾಡಿದವ್ರೆ. ಅಷ್ಟು ಹಾಕಿದರೆ ಅದಕ್ಕೆ ಸಾಕಾಗುತ್ತೆ. ಯಾವುದೇ ಬೆಳೆ ಆಗಿರಲಿ, ತೋಟಗಾರಿಕೆ ಆಗಲಿ, ಭತ್ತ ರಾಗಿನೇ ಆಗಲಿ, ಅದಕ್ಕೆ ಈ ಥರ ಮಾಡಿದ್ರೆ ಸಾಕಾಗುತ್ತೆ. ಇದಕ್ಕೆ ಮುಂಚೆ ನಾವೇನು ಮಾಡಬೇಕು, ಬೀಜಾಮೃತ ತಯಾರು ಮಾಡ್ಕೋಬೇಕು. ಬೀಜಾಮೃತ ತಯಾರು ಮಾಡ್ಕೊಬಿಟ್ಟು 100 ಕೆಜಿ ಬೀಜಾಮೃತ ಬೇಕಾಗುವಷ್ಟು ಬೀಜಾಮೃತ ಹೆಂಗೆ ರೆಡಿ ಮಾಡಬೇಕು ಅಂದರೆ 20 ಲೀಟರ್ ನೀರಿಗೆ 5 ಕೆಜಿ ಸಗಣಿ ಹಾಕಬೇಕು, 5 ಲೀಟರ್ ಗೋಮೂತ್ರ, ಆಮೇಲೆ 50 ಗ್ರಾಂ ಸುಣ್ಣ. ಇದನ್ನ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ನಾವು ಬಿತ್ತನೆ ಮಾಡಿದ್ರೆ ಹಿಂದಿನ ದಿವಸ ಇದನ್ನ ರೆಡಿ ಮಾಡ್ಕೊಂಡಿರ್ಬೇಕು. ಬೆಳಗ್ಗೆ ಬಿತ್ತನೆ ಮಾಡಬೇಕು. ಬೀಜನ ಯಾವ್ಯಾವುದು ಭತ್ತ ಆದರೆ ಸ್ವಲ್ಪ ಚೆನ್ನಾಗಿ ನೆನೆಸ್ಬಿಟ್ಟು ಹಾರಾಕ್ಬೇಕು. ಈ ಕಡದೆ ಶೇಂಗಾ ಬೀಜ ಆದರೆ ಜಾಸ್ತಿ ಅದನ್ನ ನೀರು ಚಿಮ್ಸ್ಬಿಟ್ರೆ ಹೊರಟೋಗ್ಬಿಡ್ತದೆ. ಅದು ಘನಜೀವಾಮೃತ ಮಾಡಿಬಿಟ್ಟು ಆ ಪೌಡ್ರಿಗೆ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಅದಕ್ಕೆ. ಆಮೇಲೆ ಇನ್ನು ಹೆಸರು ಕಾಳು, ಅಳಸಂಡೆ ಕಾಳು, ತೊಗರಿ ಕಾಳು ಇವಕ್ಕೆಲ್ಲನೂ ಈ ಬೀಜಾಮೃತದ ನೀರಿನಲ್ಲಿ 1 ನಿಮಿಷ ಎದ್ದುಬಿಟ್ಟು ಹಾರಾಕ್ಬಿಟ್ಟು ನಂತರ ನಾವು ಬಿತ್ತನೆ ಮಾಡ್ಕೊಂಡ್ರೆ. ಇದು ಯಾಕೆ ಮಾಡಬೇಕು ಅಂತಂದರೆ ಈ ಬೀಜಾಮೃತ ಅಂತಂದರೆ ಈ ನಾವು ಬೀಜದ ಇಂದ ಬರ್ತಕ್ಕಂಥ ರೋಗಗಳನ್ನ ಇದು ಕಂಟ್ರೋಲ್ ಮಾಡ್ತದೆ. ಆಮೇಲೆ ಬೀಜನ ಚೆನ್ನಾಗಿ ಮೊಳಕೆ ಆಗಂಗೆ ಮಾಡ್ತದೆ, ಗಿಡಗಳು ಉತ್ಕೃಷ್ಟವಾಗಿ ಬೆಳೀತವೆ. ನಾವು ಹಾಕಿದ ಬೀಜ ಎಲ್ಲನೂ ಉಟ್ಟುವಳೆ ಆಗಿ. ಆಮೇಲೆ ಈಗ ನೀರಾವರಿ ಅನುಕೂಲ ಇಲ್ಲ, ದಿನ್ನೇ ಬೇಸಾಯ ಮಾಡ್ತಾರೆ, ಅವ್ರಿಗೆ ಘನಜೀವಾಮೃತ ಮಾಡ್ಕೋಬೇಕು. ಅವರು ಏನು ಮಾಡಬೇಕು, ಘನಜೀವಾಮೃತನ ಹೆಂಗೆ ಮಾಡಬೇಕು ಅಂತಂದರೆ 1 ದಿವಸ ಸಗಣಿ ಹಾಕುತ್ತೆ, 1 ಮೂಲೆಯಲ್ಲಿ 10 ದಿವಸದ ಸಗಣಿ. ನಮಗೊಂದು ತೂಕ ಬೇಕಾಗಿಲ್ಲ, 100 ಕೆಜಿ ಅಷ್ಟು ಆಗಿದೆ ಅಂತ ತಿಳ್ಕೊಂಡ್ರೆ 100 ಕೆಜಿ ಸಗಣಿಗೆ 2 ಕೆಜಿ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯ ಇಟ್ಟು, 1 ಇಡಿ ಭೂಮಿಯ ಮಣ್ಣು ಇಷ್ಟು ಹಾಕ್ಬಿಟ್ಟು ಗೋಮೂತ್ರನ ಜಾಸ್ತಿ ಹಾಕೋಣಂಗಿಲ್ಲ, ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಉಪ್ಪಿಟ್ಟಿನ ರೀತಿಯಲ್ಲಿ ಮಿಕ್ಸ್ ಮಾಡಿ 4-5 ದಿವಸ ಅಲ್ಲಿ ಬಿಟ್ಟುಬಿಡೋದು. ಗೋಣಿ ಚೀಲ ಮುಚ್ಚಿಬಿಟ್ಟು ನೆರಳಿನಲ್ಲಿ ಇಟ್ಟುಬಿಡ್ತೀವಿ. ನೆರಳಿನಲ್ಲಿ ಇಟ್ಟಿದ್ದಾದ್ಮೇಲೆ ಇದನ್ನೇನು ಮಾಡಬೇಕು, ಆಮೇಲಿಂದ ತೆಳ್ಳಗೆ ಎಲ್ಲನೂ ಸ್ವಲ್ಪನೇ ಮಾಡಿ ನೆರಳನ್ನೆಲ್ಲ ಒಣಗಾಕಬೇಕು. ಇದನ್ನು ಒಣಗಾಕಿದವರು ಸ್ವಲ್ಪ ನೋಡಿ ನಮಗೆ ಗೊತ್ತಾಗುತ್ತೆ, ಅದು ಹಸಿ ಇದ್ದಾಗಲೇ ಅದನ್ನು ಪೌಡ್ರ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಪೌಡ್ರ್ ಆಗುತ್ತೆ, ತಿರ್ಗಿ ಆಮೇಲಿಂದ 1 ದಿವಸ ಬಿಟ್ಟುಬಿಟ್ಟು ಇನ್ನೂ ಚೆನ್ನಾಗಿ ನುಣ್ಣು ಪೌಡ್ರ್ ಮಾಡ್ಕೊಂಬಿಟ್ಟು ಜರಡಿ ಹಿಡಿದ್ಬಿಟ್ಟು ತುಂಬಿಟ್ಕೊಂಬಿಡ್ಬೇಕು. ಅದು 6 ತಿಂಗಳವರೆಗೂ ಇರ್ತದೆ ತುಂಬಿಟ್ಕೊಂಡ್ರೆ. ಅದು ತುಂಬಿಟ್ಟು ಗೋಣಿ ಚೀಲದಲ್ಲಿ ತುಂಬಿಟ್ಕೋಬೇಕು. ಅದನ್ನು ನೆಲದಲ್ಲಿ ಇಟ್ಟರೆ ಅದೆಲ್ಲ ಇದಾಗುತ್ತೆ, ಒಂದು ಅಲ್ಲಿಗೆನೋ ಏನಾದರೂ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಕೊಂಡಿರಬೇಕು. ನಾವು ಬಿತ್ತನೆ ಮಾಡುವಾಗ ಯಾವ ಥರ, ಇವಾಗ ಬಿತ್ತನೆ ಮಾಡೋಕೆ ಹೋಗ್ತೀವಿ ಒಣಗಿರ್ತದೆ ಎಲ್ಲ ಗಾಳಿಗೆ ಆರೋಗ್ಬಿಡ್ತದೆ, ಅವಾಗ ನಾವು ಒಂದು ಸ್ವಲ್ಪ ಈ ಗೋಮೂತ್ರ ಚಿಮುಕಿಸ್ಬಿಟ್ಟು ಆ ಪೌಡ್ರಿಗೆ ಸ್ವಲ್ಪ ತೇವ ಮಾಡ್ಕೊಂಡು ಚೆಲ್ಲಿದ್ರೆ ಭೂಮಿ ಮೇಲೆ ಬೀಳ್ತದೆ. ಇಲ್ಲಾಗ ಅದು ಒಣಗಿದ್ರೆ ಎಲ್ಲ ಚೆಲ್ಲಿದ್ರೆ ಗಾಳಿಗೆಲ್ಲನೂ ಬೇರೆ ರೋಲಕ್ಕೆ ಹೊರಟೋಗ್ಬಿಡ್ತದೆ. ಹಂಗೆ ಮಾಡಿ ಅದನ್ನು ಘನಜೀವಾಮೃತನ ದಿನ ಇರೋರು ಉಪಯೋಗಿಸ್ಬೇಕು. ಬಿತ್ತನೆ ಮಾಡೋದಕ್ಕೆ ಮುಂಚೆನೇ ಒಂದು ಅಂಥದ್ದು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ 1-6 ಚೀಲನ ಭೂಮಿ ಮೊದಲೇ ಎರಚಿಬಿಡಬೇಕು. ಆಮೇಲಿಂದ ನಾವು ಬಿತ್ತನೆ ಮಾಡೋಕೆ ಹೋಗ್ತೀವಿ, ಆವಾಗ 1-2 ಚೀಲದಷ್ಟೋ 3 ಚೀಲದಷ್ಟೋ ತಗೊಂಡು ಅದನ್ನು ಅಕ್ಕಡಿ ಇದು ಸಾಲಿನೊಳಗೆ ನಾವು ಬಿತ್ತನೆ ಮಾಡೋ ಸಾಲಿಗೆ ಏಕನೂ ಬಿಟ್ಕೊಂಡು ಹೋಗಬೇಕು. ಅದಾದ ನಂತರ ಅಲ್ವೇ ಹೊಡೆದೆಲ್ಲ ಬಿಟ್ಟಿರ್ತೀವಿ, ಒಂದು ನಾವು ಒಂದು ಕುಂಟೆ ಹೊಡಿತೀವಿ, ಒಂದು ಏನೋ ಬೆಳೆ ಇಟ್ಟಿರ್ತೀವಿ, ತೊಗರಿನೋ ಅಳಸಂಡೆನೋ ಏನಾದರೂ ಇಟ್ಟಿರ್ತೀವಲ್ಲ, ಒಂದು ಕುಂಟೆ ಹೊಡೆದು ಬಿಡ್ತೀವಿ. ಅದು ನೆಕ್ಸ್ಟ್ ಕುಂಟೆ ಹೊಡೆಯುವಾಗ ತಿರ್ಗಾ ಇನ್ನೊಂದು ಸರಿ ಅದೇ ಪೌಡ್ರನ್ನ ಘನಜೀವಾಮೃತನ ಉಪಯೋಗಿಸೋದು. ಈಗ ನಾವು ಹೆಂಗೆ ಕೆಮಿಕಲ್ ಉಪಯೋಗಿಸ್ತೀವಿ ಹಂಗೆ ಇದನ್ನ ಒಂದು ಎರಡು ಮೂರು ಸರಿ ಕೊಟ್ಟರೆ ಫಸ್ಟ್ ಕ್ಲಾಸಾಗಿ ಬೆಳೆ ಬರೋದು. ನೀವು ನಾವು ಬೆಳೆನ ಬದಲಾವಣೆ ಮಾಡ್ಕೋಬೇಕು. ಈ ವರ್ಷ ಏಕದಳ ಹಾಕಿದರೆ ದ್ವಿದಳನ ಹಾಕೋಬೇಕು, ಇಲ್ಲ ಅಂತಂದರೆ ಏಕದಳ ದ್ವಿದಳ, ದ್ವಿದಳ ಹಾಕಿದರೆ ಏಕದಳ, ಇದು ಮಿಕ್ಸಿಂಗ್ ಇರಬೇಕು. ಇಲ್ಲಾಂದರೆ ಮಿಕ್ಸಿಂಗ್ ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗಲ್ಲ ಅಂದರು ಫಸ್ಟು ಒಂದು ವರ್ಷ ಒಂದು ಬೆಳೆ ದ್ವಿದಳ ಹಾಕೋಬೇಕು, ಆಮೇಲಿಂದ ಏಕದಳ ಹಾಕೋಬೇಕು. ಆವಾಗ ಬೆಳೆ ಪರಿವರ್ತನೆ ಮಾಡಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ನಾವು ಒಂದೇ ಸರಿ ಒಂದೇ ಥರದ ಬೆಳೆ ಇಡಕ್ಕೆ ಹೋಗ್ಬಾರ್ದು. ಆ ಥರ ಮಾಡಿದ್ರೆ ಅದು ಈ ಗೋಕೃಪ್ರಮೃತ ಅನ್ನೋದು ಹೆಂಗಿದೆ ಅಂತಂದ್ರೆ, ಇದ್ರ ಮದರ್ ಕಲ್ಚರು ಯಾರು ಮೊದಲು ಮಾಡಿರ್ತಾರೋ ಅವ್ರ ಹತ್ರ ಮದರ್ ಕಲ್ಚರ್ ತರಬೇಕು. ಇಸ್ಕೊಂಡು 200 ಲೀಟರ್ ನೀರಿಗೆ 2 ಲೀಟರ್ ಅವರ ಕಲ್ಚರ್ ಹಾಕೊಂಡು ಆ ಕಲ್ಚರ್ನ ಒಂದು 7 ದಿವಸ ಮೇಲೆ ತಯಾರಾಗೋದು ಗೊತ್ತಾಗುತ್ತೆ. ಮೊದಲೆಲ್ಲರೂ ಒಂಥರ ಇರುತ್ತೆ, ಗುಳ್ಳೆ ಗುಳ್ಳೆ ಬಂದು ಆಮೇಲಿಂದ ಆ ಗುಳ್ಳೆ ಎಲ್ಲ ನಿಂತೋಗುತ್ತೆ. ಆವಾಗ ನಾವೇನು ಮಾಡೋದು ಅದನ್ನ ಹೆಚ್ಚಿಗೆ ನಾವು ಅದಕ್ಕೆ ಇದು ಇದನ್ನ ತಯಾರು ಮಾಡೋದು ಹಂಗೆ ಗೋಕ್ರಮ ಅದಕ್ಕೆ 2 ಲೀಟರ್ ನಾಟಿ ಹಸುವಿನ ಮಜ್ಜಿಗೆ ಬೇಕು. ನಾಟಿ ಹಸುವಿನ ಮಜ್ಜಿಗೆ ಬಹಳ ಇಂಪಾರ್ಟೆಂಟ್. ಆಮೇಲೆ ನಾಟಿ ಬೆಲ್ಲ ಇಷ್ಟು ಇದಾಕಿದ್ರೆ 2 ಕೆಜಿ ಬೆಲ್ಲ 2 ಲೀಟರ್ ಮಜ್ಜಿಗೆ ಇದಕ್ಕೆ ಬೇಕಾಗಂತ ಗೋಕೃಪ ಬೇಕಾಗಂತ ಸಾಮಾನು. ಇದನ್ನ ಭೂಮಿಗೆ ಯಥೇಚ್ಛವಾಗಿ ಮೊದಲು ನಾವು ಕೊಟ್ಟು ತಿರ್ಗಾ ಆಮೇಲಿಂದ ಬೆಳೆ ಇಕ್ಕಿದಾಗ ಸಿಂಪರಣೆ ಮಾಡ್ಬೋದು, ಭೂಮಿ ಕೊಡ್ಬೋದು. ಸಿಂಪರಣೆ ಮಾಡಿದ್ರಂತೂ ಬಹಳ ಚೆನ್ನಾಗಿ ಬರುತ್ತೆ ನೋಡ್ರಿ. ಈ ಗೋಕೃಪ ಅಂತ ಈ ತರ ಮಾಡಿದ್ರೆ ಬಹಳ ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇದು. ತುಂಬಾ ಖುಷಿ ಆಗ್ತದೆ ನಾಗರಾಜ್ ಅವರೇ, ತಾವು ಈ ಒಂದು ಹೊಸ ಪದ್ಧತಿಯನ್ನ ಅನುಸರಿಸಿಕೊಂಡು ಬಂದ್ರಲ್ಲ ಕೃಷಿಯಲ್ಲಿ, ಈ ಜೀವಾಮೃತ ಮಾಡೋದು, ಬೀಜಾಮೃತ, ಘನ ಜೀವಾಮೃತ, ಗೋಕುಲಾಮೃತ, ಈ ಎಲ್ಲ ಒಂದು ಪದ್ಧತಿಯನ್ನ ಅನುಸರಿಸಿಕೊಂಡ್ಮೇಲೆ ತಮ್ಮ ಒಂದು ಕೃಷಿಯ ಪದ್ಧತಿಯಲ್ಲಿ ಏನೇನು ಬದಲಾವಣೆ ಕಂಡ್ರಿ, ಏನೇನು ಬದಲಾವಣೆ ನಮಗೆ ಕಂಡು ಬಂತು? ಇದರಲ್ಲಿ ಬೆಳೆ ಚೆನ್ನಾಗಿ ಬಂತು, ನಮ್ಗೆ ಈ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಇಲ್ದಂಗ ಆಯ್ತು, ಅದರ ಅವಲಂಬನೆ ಕಡಿಮೆ ಆಯ್ತು, ಕಡಿಮೆ ನಿಲ್ಲು ಇಲ್ಲವೇ ಇಲ್ಲ, ಉಪಯೋಗಿಸೋದಿಲ್ಲ. ಹಂಗಾಗಿ ಇದರಿಂದ ಬಹಳ ಚೆನ್ನಾಗಿದಾಯ್ತು. ಹಂಗೇನೆ ನಾವು ಆಮೇಲೆ ಬೀಜಗಳು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಮೊಳಕೆ ಬರಕ್ ಶುರುವಾಯಿತು. ಬೆಳೆ ತುಂಬಾ ಉತ್ಕೃಷ್ಟವಾಗಿ ಬರುತ್ತೆ, ಬೆಳೆ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಅಳವಡಿಸ್ಕೊಂಡ್ಮೇಲೆ ಬಹಳ ಬದಲಾವಣೆ ಕಂಡ್ಕೊಂಡ್ರಿ? ಹೌದು, ಬಹಳ ಬದಲಾವಣೆ ಬಂತು, ಬಹಳ ಚೆನ್ನಾಗಿರುತ್ತದೆ. ಮಾಡಿದ್ರೆ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ತದೆ. ಇದರಿಂದಲೇ ಇವಾಗ ರಾಸಾಯನಿಕ ಗೊಬ್ಬರದಿಂದ ಎಲ್ಲ ಕಾಯಿಲೆ ಅದು ಬರ ಇದಾಯ್ತು ಅಂತ ಅಂದು ಮಾತಾಡ್ತಿರ್ತಾರೆ. ಆರೋಗ್ಯ ಕೂಡ ಸುಧಾರಿಸ್ತದೆ, ಸರಳ ವಿಧಾನ ಇದ್ದಂಗೆ. ಇದು ಯಾವ್ಯಾವ ಬೆಳೆಗೆ ನೀವು ಈ ಪದ್ಧತಿನ? ಎಲ್ಲಾ ಬೆಳೆಗೂ ನಿಮ್ಮ ಹೊಲದಲ್ಲಿ ಯಾವ ಬೆಳೆಗೆ? ನಮ್ಮ ಬೆಳೆಗೆ ತೆಂಗು ಅಡಿಕೆಗೂ ತೋಟಗಾರಿಕೆ ಬೆಳೆಗೆ ಉಪಯೋಗಿಸ್ತೀವಿ. ತೆಂಗು ಅಡಿಕೆ ಬಾಳೆ ಕೋಕೋ ಮೆಣಸಿಗೆ ರಾಗಿ ಭತ್ತಕ್ಕೆ ಉಪಯೋಗಿಸ್ತೀವಿ. ಈ ಕಾಳುಗಳು ಬೆಳೆಯಕ್ಕೆಲ್ಲ ಎಲ್ಲವಕ್ಕೂ ಇದನ್ನೇ ಉಪಯೋಗಿಸ್ತೀವಿ. ಅದರಿಂದ ನಮಗೆ ಬಹಳ ಚೆನ್ನಾಗಿ ಉಪಯೋಗ ಆಗುತ್ತೆ. ಅಂದ್ರೆ ನೀವು ಈ ತರ ಏನು ಪದ್ಧತಿಯನ್ನ ಅನುಸರಿಸ್ಕೊಂಡಿದ್ದೀರಲ್ಲ ನಾಗರಾಜ್ ಅವರೇ, ತಾವು ಪಶು ಸಂಗೋಪನೆ ಕೂಡ ನಮಗೆ ಇದನ್ನ ಮಾಡಬೇಕಂದ್ರೆ ಬೇಕಾಗ್ತದೆ. ಇದು ಮಾಡಬೇಕು ಅಂದ್ರೆ ನಾವು ಪಶುಸಂಗೋಪನೆ ಪಶುಸಂಗೋಪನೆ ಬಗ್ಗೆ ತಾವು ಒಬ್ಬ ಪ್ರಗತಿಪರ ರೈತರಾಗಿ ತಮ್ಮ ಒಂದು ಅನುಭವನ ಕೂಡ ಹೇಳಿ. ಇವಾಗ ನಾವೇನ್ ಮಾಡಿದೀವಿ ಅಂದ್ರೆ ನಮ್ಮ ಹೊಲಕ್ಕೆ ತಕ್ಕಾಗಿ ಎಷ್ಟು ತಾವು ಹಸುಗಳನ್ನ ಸಾಕಿದ್ರಿ ಅಥವಾ ಎಮ್ಮೆಗಳನ್ನ ಸಾಕಿದ್ರಿ? 2 ಎಮ್ಮೆ ಇದಾವೆ, 2 ಹಸು ಇದಾವೆ. ಎಷ್ಟು ವರ್ಷದಿಂದ ನೀವು ಈ ಒಂದು 15 ಈ ಪಶುಸಂಗೋಪನೆ? ನಾವು 15 ವರ್ಷದಿಂದ ಇದು ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಹಸು ಮೊದಲು ಸಾಕಿರ್ಲಿಲ್ಲ, ಇದಕ್ಕೋಸ್ಕರನೇ ಹಸು ತಗೊಬಂದ್ವಿ. ಹಸು ತಗೊಬಂದು ಸಾಕೊಂಡಿದ್ದೀವಿ. ಒಂದು ನಾಟಿ ಹಸು ಸಗಣಿ ಇದ್ರೆ ನಮ್ ಗುರುಗಳು ಹೇಳೋದು 30 ಎಕರೆ ಜಮೀನು ಆರಾಮಾಗಿ ಮಾಡಬಹುದು. ಒಂದು ನಾಟಿ ಹಸು ಇದ್ರೆ 1 ಎಕರೆಗೆ 1 ದಿವಸಕ್ಕೆ 30 ದಿವಸಕ್ಕೆ 30 ಎಕರೆ. ಒಂದು ಕೃಷಿ ಅನುಭವ ಇದು, ನೀವು ಕೃಷಿ ಪಂಡಿತ ಅಂತ ನೀವು ಸ್ಥಾಪಿತ ಆಗ್ತದೆ. ಹೌದು, ಒಂದು ಹಸು 30 ಎಕರೆಗೆ ಬೇಸಾಯ ಮಾಡ್ಕೊಂಡು ಹೋಗ್ಬಹುದು ಅಂದ್ರೆ ಇದ್ರ ತಾಕತ್ ಏನು? ಹೌದು, ರೈತನ ಬೆನ್ನೆಲುಬು ಇದು, ರೈತನ ಕೈಯನ್ನು ಹಿಡಿತದೆ ಇದು. ಹೌದು, ಈ ಒಂದು ನಾಟಿ ಹಸು. ಹೌದು, ಈ ನಾಟಿ ಹಸು ಇದನ್ನ ಕಂಡಿಡಿಬೇಕಾದ್ರೇನೆ ಅವರು ಎಲ್ಲಾ ಪ್ರಾಣಿ ಮೂತ್ರ ಮತ್ತು ಸಗಣಿನ ಪರೀಕ್ಷೆ ಮಾಡಿ ಅವು ಎಲ್ಲದಕ್ಕಿಂತ ಇದು ಉತ್ಕೃಷ್ಟ ಅಂತ ಕಂಡಿಡಿದು ನಮ್ಗೆ ಅವರು ಹೇಳಿರ್ತಾರೆ. ಅದಕ್ಕೆ ಇಂತ ಮುಂಚೆ ಜನ ಮೊದಲಿಂದಲೂ ವ್ಯವಸಾಯಕ್ಕೆ ನಾವು ನಾಟಿ ದನಗಳು ನಮ್ಮ ದೇಶದಲ್ಲಿ ನಮ್ಮ ಇದರಲ್ಲಿ ಇದ್ದವು. ಹೌದು, ಇತ್ತೀಚೆಗೆ ಈ ತರ ಬದಲಾವಣೆ ಆಗಿ ಹಾಲಿಗೋಸ್ಕರ ಬದಲಾವಣೆ, ಜಾಸ್ತಿ ಹಾಲು ಬೇಕು, ಜಾಸ್ತಿ ಲಾಭ ಮಾಡ್ಕೊಳ್ಬೇಕು, ಹಂಗ ಎಚ್ಎಫ್ ತಗೊಳ್ರಿ ಮತ್ತೆ ಹೈಬ್ರಿಡ್ ಹಸುನ್ ಕಟ್ಟ್ರಿ ಅಂತ ಅಂತ. ನಮ್ಗೆ ಇದ್ರ ಹಾಲಿಂದು ಬಹಳ ಮುಖ್ಯ ಅಲ್ಲ, ಇದ್ರಲ್ಲಿ ಬರ್ತಕ್ಕಂತ ಉತ್ಪನ್ನಗಳು ಬಹಳ ಮುಖ್ಯ. ಇದ್ರ ಸಗಣಿ ಗಂಜಲ ಗೋಮೂತ್ರದಿಂದ ಬಹಳ ಭೂಮಿಗೆ ಉತ್ಕೃಷ್ಟವಾದಂತ ಕೆಲಸ ಮಾಡುತ್ತೆ. ಇದು ಬಿಟ್ಬಿಟ್ಟು ನಾವು ಹಾಲಿಗೆ ತಗೊಬಂದ್ರೆ ನಮ್ಗೇನು ಪ್ರಯೋಜನ ಆಗೋದಿಲ್ಲ. ನೋಡಿ, ತಮ್ಮ ಒಂದು ಬದಲಾವಣೆ, ತಾವು ಕಂಡುಕೊಂಡಂತ ಈ ಒಂದು ಹೊಸ ಒಂದು ಅನುಭವ ನಿಜವಾಗೂ ತುಂಬಾ ತುಂಬಾ ಮೆಚ್ಚತಕ್ಕಂಥದ್ದು. ಇದು ಕಾರಣ ಏಕಂದ್ರೆ ಇದು ರೈತರಿಗೆ ನಷ್ಟ ಕಡಿಮೆ ಮಾಡ್ತದೆ, ಖರ್ಚು ಕಡಿಮೆ ಮಾಡ್ತದೆ, ಮತ್ತೆ ಅವಲಂಬನೆ, ಈಗ ಆಳನ್ನ ಅವಲಂಬಿಸೋದು ಕಡಿಮೆ ಆಗ್ಬಿಡ್ತದೆ. ಆಳು ಸಿಗಲ್ಲ ಅನ್ನೋ ಒಂದು ಮಾತೇ ಇಲ್ಲ ಇಲ್ಲಿ, ಇಲ್ಲ ಅವಶ್ಯಕತೆನೆ ಇಲ್ಲ, ಆಳೇ ಬೇಕಾಗಲ್ಲ. ನೀವು ಈಗ ನಾಗರಾಜ್ ಅವರು, ನಿಮ್ಮ ಎಷ್ಟು ಹೊಲ ಇದೆ ಮತ್ತೆ ಅದರ ನಿರ್ವಹಣೆಯನ್ನ ಹೆಂಗ್ ಮಾಡ್ತೀರಿ? ಮನೆಯಲ್ಲಿ ಎಷ್ಟು ಕುಟುಂಬದ ಸದಸ್ಯರಿದ್ದೀರಿ? ನಾವು ಕುಟುಂಬ ಸದಸ್ಯರು 4 ಜನ ಇದ್ದೀವಿ. ನಮ್ಮ ಮನೆಗೆ ಮಗ ಸೊಸೆ, ನಾವು ಗಂಡ ಹೆಂಡತಿ, 4 ಜನ ಇದ್ದೀವಿ. 4 ಜನನ್ನು ಈ ವ್ಯವಸಾಯದಲ್ಲೇ ತೊಡಕೊಂಡಿದ್ದೀವಿ. ಈ ನಮ್ಗೆ ಲೇಬರ್ ಸಮಸ್ಯೆ ಜಾಸ್ತಿ ಇಲ್ಲ, ನಮ್ಗೆ ಹಾರ್ವೆಸ್ಟ್ ಟೈಮ್ನಲ್ಲಿ ಮಾತ್ರ ಸ್ವಲ್ಪ. ಹೊಲ ಎಷ್ಟಿದೆ? ಹೊಲ 20 ಎಕರೆ ಇದೆ. ಬೆಳೆಗಳನ್ನ ನೀವು ಈ ಒಂದು 20 ಎಕರೆಯಲ್ಲಿ ಅನುಸರಿಸಿಕೊಂಡು ಹೋಗ್ತಾ ಇದ್ದೀರಿ? 20 ಎಕರೆಯಲ್ಲಿ ಒಂದು 10 ಎಕರೆ ತೋಟಗಾರಿಕೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ತೆಂಗು, ಅಡಿಕೆ, ಬಾಳೆ, ಕೋಕೋ, ಮೆಣಸು, ಅರಿಶಿನ, ಶುಂಠಿ, ವಿಳೆದೆಲೆನು ಹಾಕೊಂಡಿದ್ದೀವಿ. ಆ ವಿಳೆದೆಲೆನ ನೀವು ಹೇಳಿದ್ರೆ ನಂಬ್ತಾರೆ ಇಲ್ವೋ, ಒಂದೇ ಒಂದ್ ಬುಡ ಇತ್ತು, ಸುಮ್ನೆ ಊಣಿದ್ದೀವಿ, 15 ವರ್ಷ ಆಗೈತೆ. ಅದನ್ನ ಕೆಲವ್ರು ಕೆಳಗೆ ಕೀಳಿಸ್ಬೇಕು, ಅದಿಬೇಕು ಅಂತಾರೆ. ನಾವ್ ಏನು ಮಾಡಿಲ್ಲ, ದಿವಸ ಎಲೆ ಫಸ್ಟ್ ಕ್ಲಾಸ್ ಆಗವೆ, ಅದ್ ಕುಯ್ತಿರ್ತೀವಿ. ಅದ್ರ ಹಿಂಗ್ ಕೆಳಗೆ ತಗೊಂಡಾಗ ಇನ್ನೊಂದ್ ಸ್ವಲ್ಪ ಹಾಕಿದ್ವಿ, ಅಲ್ಲಿ ಒಂದು 7-8 ಹತ್ತು ತೆಂಗಿನ ಮರ ಅವಷ್ಟಾವೆ ಹತ್ಕೊಂಡ್ಬಿಟ್ಟವೆ. ಕೊಡ್ತದೆ, ಕೆಲವ್ರು ಬಂದವ್ರು ಹೇಳ್ತಾರೆ ಅದನ್ನ ಕೆಳಗೆ ಕೀಳಿಸ್ಬೇಕು, ಅದಿಬೇಕು ಅಂತಾರೆ. ನಾವ್ ಏನೂ ಮಾಡಿಲ್ಲ 15 ವರ್ಷದಿಂದ, ಫಸ್ಟ್ ಕ್ಲಾಸ್ ಆಗಿ ಎಲ್ಲ ಎಷ್ಟ್ ಬಂದ್ರೆ ಅಷ್ಟೇ ಸಾಕು, ನಾವ್ ಬಂಡವಾಳ ಹಾಕಿಲ್ವಲ್ಲ, ತನ್ನಷ್ಟಕ್ಕೆ ಬಂದಿದೆಯಲ್ಲ, ತನ್ನಷ್ಟಕ್ಕೆ ಬಂದಿದೆ. ನೋಡಿ, ಬಾಳೆಗೊನೆ ಅಷ್ಟೇ, ಕೆಲವರು ನಾವು 20 ಕೆಜಿ ಮಾಡಿದ್ವಿ, 25 ಕೆಜಿ ಮಾಡಿದ್ವಿ. ನಾನು 1,000 ಗಿಡ ಉಣಕ್ 1,000 ರೂಪಾಯಿ ಖರ್ಚು ಮಾಡಿದೆ 15 ವರ್ಷದ ಹಿಂದೆ. ಇವತ್ತಿನವರೆಗು ಅದು ಫಸಲು ಕೊಡ್ತಾ ಐತೆ. ಅದು 5 ಕೆಜಿ ಕೊಡ್ಲಿ, 6 ಕೆಜಿ ಕೊಡ್ಲಿ, ನಮ್ಮ ನಾವೇನ್ ದಿನ ಬೆಳಗ್ಗೆ ಅದನ್ನೇನು ಮಾಡಿಲ್ವಲ್ಲ, ಅಷ್ಟೇ ನೀರು, ಅದೇ ಗೊಬ್ಬರ, ಅದೇ ಕೆಲ್ಸಾನೆ, ಏನು ಮಾಡಿಲ್ಲ, ಇಳುವರಿ ಕೊಡ್ತದೆ. ಇದು ಬಹಳ ಸುಲಭ ನನ್ನ ಕೆಲಸ ಅಲ್ವರ, ಯಾವುದೇ ಒಂದು ತಾಂತ್ರಿಕತೆ ಅಳವಡಿಸ್ಕೊಳ್ಳೋ ಪದ್ಧತಿನೇ ಇಲ್ಲ ಅಲ್ಲಿ. ಆ ಮೆಣಸು ಇಳೆದೆಲೆ ಕುಯ್ಯಕ್ಕೆ ಸಿಂಗಲ್ ಪೋಲು ಏಣಿ ಮಾಡ್ಕೊಂಡಿದೀವಿ, ಅದ್ರಲ್ಲಿ ಹತ್ತಾರೆ ಬಿಡಿಸ್ಕೊಂತಾರೆ. ನಮ್ ಸೊಸೆ ಮಗನೇ ಮೆಣಸೆಲ್ಲ ಬಿಡಿಸ್ಕೊಂಡ್ಬಿಡ್ತಾರೆ, ವಿಳೆದೆಲೆ ಕುಯ್ ಕೊಡ್ತಾರೆ. ತೆಂಗಿನಕಾಯಿ, ಕೊಬ್ಬರಿ ಎಲ್ಲಾನು ತಂದು ಮನೆ ಹತ್ರ ಹಾಕಂತೀವಿ. ಟಿಲ್ಲರ್ ಐತೆ, ಅದ್ರಲ್ಲಿ ಅಡಿಕೆ ಅದನ್ನೆಲ್ಲ ಸಾಗಾಣಿಕೆ ಮಾಡ್ಕೊಂತೀವಿ. ಅಡಿಕೆ ಸುಲಿಯ ಯಂತ್ರ ಇಟ್ಕೊಂಡಿದೀವಿ, ಅದನ್ನ ನಾವೇ ಸುಲ್ದು ಬಿಟ್ಟು ಬೇಯಿಸ್ಬಿಟ್ಟು ಪ್ರೋಸೆಸ್ ಮಾಡಿ ಒಣಗಿಸಿ ಮಾರ್ಕಂತೀವಿ. ಈ ಭತ್ತದ ಒಂದು ನಾಟಿ ಬಗ್ಗೆ ಏನ್ ಮಾಡ್ತೀರಿ? ಈಗ ಭತ್ತ ಏನ್ ಮಾಡ್ತೀವಿ, ಮೊದಲದೇ ಮೊದಲು ಕೆಸರುಗದ್ದೆನೆ ಜಾಸ್ತಿ, ಅದಕ್ಕೆ ಡ್ರಮ್ ಸೀಡರ್ ಉಪಯೋಗಿಸ್ತೇನೆ. ನನಗೆ ಆ ಪ್ರೈಸ್ ಬಂದಾಗ ಡ್ರಮ್ ಸೀಡರ್ ತಂದಿದ್ದೆ. ಈ ಹೊಸದು ನನಗೂ ಅದ್ರ ತಾಂತ್ರಿಕತೆ ಗೊತ್ತಿಲ್ಲ, ನಮ್ ಕೃಷಿ ಇಲಾಖೆಯಿಂದ ತಗೊಂಡೋಗ್ರಿ ಅಂತ ಕೊಟ್ಬಿಟ್ರು, ತಗೊಂಡ್ಬಂದೆ. ಟಿಲ್ಲರ್ ಎಲ್ಲ ಉಳುಮೆ ಮಾಡಿದೆ, ಅದಕ್ಕೆ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಟೈಮ್ ಎಲ್ಲ ಲೆಕ್ಕ ಹಾಕಿದೆ, 24 ಗಂಟೆ ನೆನೆಕ್ಬೇಕು, 36 ಗಂಟೆ ಕಟ್ಟಿಕ್ಬೇಕು ಅಂತಂದೇಳ್ಬಿಟ್ಟು ಏನೋ ಒಂದು ಅದರಲ್ಲಿ ಇತ್ತು. ಆ ತರ ಮಾಡಿ ಇಷ್ಟು ಗಂಟೆಗೆ ನಾವು ಬಿತ್ತನೆ ಮಾಡ್ಬೇಕಾದ್ರೆ ಇದು ಇಷ್ಟು ಗಂಟೆಗೆ ಮೊಳಕೆ ಆಗಿರ್ಬೇಕು, ಜಾಸ್ತಿ ಮೊಳಕೆ ಆದ್ರೆ ಆ ತೂತ್ನಾಗ ಉದ್ರಲ್ಲ, ಅಷ್ಟೇ ಟೈಮ್ನೊಳಗೆ ನಾವು ಬಿತ್ತನೆ ಮಾಡ್ಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅವು ಇನ್ನೂ ಉದ್ದಕ್ಕಾಗ್ಬಿಡ್ತದೆ ಮೊಳಕೆ. ನಾನೇನು ಮಾಡಿದೆ, ಇದೆಲ್ಲ ಕ್ಯಾಲ್ಕುಲೇಷನ್ ಹಾಕಿ ನಾನು 12 ಗಂಟೆಗೆ ಬಿತ್ತನೆ ಮಾಡೋಕ್ಕೆ ಆಳುಗಳು ಬರ್ತಾರೇನೋ, ಅಷ್ಟು ಟೈಮ್ಗೆ ಮೊಳಕೆ ಎಷ್ಟು ಬಂದಿರಬೇಕು ಅಂತ, ರಾತ್ರಿ ಎಷ್ಟೊತ್ತಿಗೆ ನೆನೆ ಹಾಕ್ಬೇಕು, ಅದನ್ನೆಷ್ಟೊತ್ತಿಗೆ ಕಟ್ಟಿಕ್ಬೇಕು, ಈ ಥರ ಎಲ್ಲ ಕ್ಯಾಲ್ಕುಲೇಷನ್ ಹಾಕಿ ನೆನೆ ಹಾಕಿ ಅದನ್ನು ಡ್ರಮ್ ಸೀಡ್ನಲ್ಲಿ ಬಿತ್ತನೆ ಮಾಡಿದೆ. ತುಂಬ ಆಶ್ಚರ್ಯ ಅಂತಂದರೆ ನನಗೆ ಇವತ್ತು ಅದರಲ್ಲಿ ಒಂದೇ ಒಂದು ಅನ್ಯೂನ್ಯತೆ ಏನು ಅಂದರೆ, ಅದು ಮೊಳಕೆ ಬಿತ್ತನೆ ಮಾಡಿದಾಗ ಆ ನೀರನ್ನ ವೇಸ್ಟ್ ಮಾಡಬೇಕು, ನೀರನ್ನ ಆಚೆಗೆ ಬಿಡಬೇಕು. ಈ ತಂತ್ರಜ್ಞಾನ ನನಗೆ ನೀರು ವೇಸ್ಟ್ ಮಾಡೋದು ನನಗೆ ಅಭ್ಯಾಸ ಇಲ್ಲ. ನೀರನ್ನ ನಮಗೆ ನೀರು ಕಡಿಮೆ ನೀರು, ನೀರನ್ನ ಸುಮ್ಮನೆ ನಾವು ಹಳ್ಳಕ್ಕೆ ದಿನ ಪಂಪ್ನಾಗ ಹೊಡೆದು ಬಿಟ್ಟು ತಿರ್ಗಿ ಹಳ್ಳಕ್ಕೆ ತಗಬೇಕು, ಇದೊಂದು ತೊಂದರೆ ಆಗಿಲ್ಲ ನಮಗೆ, ಅದು ತೊಂದರೆ ಆಯಿತು. ಮುಂದಿನ ದಿನದಲ್ಲಿ ಒಂದು ಕೆಲಸ ಮಾಡೋಣ ಅಂತ ಮಾಡಿದ್ದೆ, ಒಂದೆಲ್ಲಾದರೂ ಒಂದು ಹೊಂಡ ತೆಗೆದುಬಿಟ್ಟು ಆ ಹೊಂಡದಲ್ಲಿ ನೀರು, ಈ ನೀರು ಕಿತ್ತಾಕಿದ ನೀರು ಅದಕ್ಕೆ ಸ್ಟಾಕ್ ಮಾಡೋದು, ತಿರುಗಿ ವಾಪಸ್ ಅವನ್ನೇ ಹೊಡೆಯೋದು, ಈ ಥರ ಮಾಡಿದ್ರೆ ಇದು ಸಕ್ಸಸ್ ಆಗುತ್ತಲ್ವಾ ಅಂತ ಯೋಚನೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡೋಕ್ಕಾಗಲಿಲ್ಲ. ಅದು ನಿಜವಾಗೂ ಇವತ್ತಿಗೂ ನನಗೆ ಆ ಡ್ರಮ್ಸ್ ಹಿಡಿದು ಭಾಳ ಚೆಂದ. ಆಮೇಲೆ ಅದು ಹೆಂಗೆ ಬಂತು ಅಂತಂದರೆ, ನಾನು ನೋಡ್ತಾ ಇದ್ದೆ, ಭಾಳ ಅದ್ಭುತವಾದ ಬದಲಾವಣೆ ಕಾಣಿಸ್ತಾ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಅದರ ಫ್ಲವರಿಂಗ್ ಹೆಂಗಿತ್ತು ಅಂತಂದರೆ, ಒಂಬತ್ತು ಗಂಟೆ ಎಷ್ಟು ನಿಮಿಷ ಕರಳಬೇಕು ಅಂದಾಗ ಪ್ರತಿ ಒಂದೇ ಒಂದು ಇದು ಇಲ್ದಂಗೆ ಒಂದೇ ಸರಿ ಚಕ್ನ ಹೂವ ಅಳಬಿಡೋದು ನೋಡ್ರಿ. ಎಲ್ಲ ಬೀಜಗಳು ಎಲ್ಲ ಬೀಜ ಒಂದೇ ಸರಿ ಫ್ಲವರಿಂಗ್ ಆಗ್ಬಿಡೋದು ಭತ್ತದಲ್ಲಿ. ಅದು ನೀವು ನೋಡಿಲ್ಲ ಹೂವು ಆಗಿರ್ತದೆ ಆ ಒಂದ್ ದಿವಸ ಅದು ಪಾಲಿನೇಷನ್ ಆಗ್ಬೇಕಾದ್ರೆ ಹೂವು ಒಂದೇ ಸರಿ ಅಳುತ್ತದೆ ಚಕ್ ಅಂತ. ಯಾಕಂದ್ರೆ ನಮ್ಗೆ ಗೊತ್ತಾತಿರ್ಲಿಲ್ಲ ಅದು. ನಾನು ಗಂಡು ಹೆಣ್ಣು ಭತ್ತ ಹಾಕ್ಬಿಟ್ಟು ಹೈಬ್ರಿಡ್ ವೆರೈಟಿನ ಬೀಜಕ್ ಬೆಳೀತಾ ಇದ್ವಿ. ಆ ಬೆಳೀತಾ ಇದ್ದಾಗ ಅದನ್ನ ಕಂಡ್ಕೊಂಡಿದ್ವಿ ಹೂವು ಎಷ್ಟೊತ್ತಾಗುತ್ತೆ ಅದನ್ನ ಹಂಗಂದಾಗ ಯಾವಾಗ ಅದು ಧೂಳು ಇದು ಬರುತ್ತಲ್ಲ ಪರಾಗ ಅದು ಗೊತ್ತಾಗೋದು. ಆ ಡ್ರಮ್ ಸೆಟ್ ಮಾಡಿದ್ರೊಳಗೆ ಅಷ್ಟು ಚೆನ್ನಾಗಿತ್ತು ಅದು ಬಹಳ ಒಳ್ಳೆ ನೋಡಿ. ಒಂದ್ ಒಬ್ಬನೇ ಎಷ್ಟು ಎಕರೆ ಬೇಕಾದ್ರೆ ಎಳೆದು ಬಿಡ್ತಾನೆ ಬಿತ್ತನೆ ಆಗೋಯ್ತು. ಅದಕ್ಕೆ ಒಟ್ ಬಿಡಂಗಿಲ್ಲ ಪೈರ್ ಕಿತ್ತಾಕಂಗಿಲ್ಲ ಲೇಬರ್ ಬೇಕಾಗಿಲ್ಲ ಒಬ್ಬನೇ ಬಿತ್ತನೆ ಮಾಡಬಹುದು ಬಿತ್ತನೆ ಮಾಡಿಬಿಡ್ಬೋದು. ಅದು ಡ್ರಮ್ ಸೀಡ್ದು ಅದು ಡ್ರಮ್ ಸೀಡ್ ಅದು ಕೂಡ ಬಹಳ ಸುಲಭದಲ್ಲಿ ನೀವು ಸುಲಭ ಆಗಿಸಬಹುದು. ಸುಲಭ ಹಂಗಾಗಿ ಹಿಂದಿನ ದಿನದಲ್ಲಿ ಇವಾಗ ಅದನ್ನ ಅದಕ್ಕೇನಂದ್ರೆ ಕೆಸರುಗದ್ದೆ ಮಾಡಬೇಕು. ಅದಕ್ಕೆ ಕೆಸರುಗದ್ದೆ ಮಾಡೋದು ಬೇಡ. ಈ ಒಣ ಭತ್ತದಲ್ಲೂ ಏನಾದರೂ ಒಂದು ಸಕ್ಸಸ್ ಮಾಡಬೇಕು. ಅದು ನನಗೆ ಸಕ್ಸಸ್ ಆಗಿಲ್ಲ ಸರಿಯಾಗಿ. ಅದಕ್ಕೆ ಈ ಸರಿ ಬದಲಾವಣೆ ಮಾಡಿ. ನೀವು ಈಗ ನಿಮಗೆ ಎಲ್ಲ ನೀವು ಕೃಷಿಯಲ್ಲ ಅನುಭವ ಇದೆಯಲ್ಲ, ನಿಮಗೆ ಪಶು ಸಂಗೋಪನೆ ಇದೆ, ನೀರಾವರಿ ನೀರನ್ನು ಉಳಿತಾಯ ಮಾಡೋಕೆ ಯೋಜನೆ ಹಾಕ್ಕೊಂಡಿರಿ, ಮತ್ತು ಇನ್ನೂ ಹಲವಾರು ಬದಲಾವಣೆಯನ್ನು ತಂದ್ಕೊಂಡಿರಿ. ಇದ್ರ ಇದೆಲ್ಲದರೊಳಗೆ ನಾಗರಾಜ್ ಅವರು ತಮ್ಮ ಕೃಷಿಯಲ್ಲಿ ಏ ಹೌದಪ್ಪ ನಾ ಒಂದು ಇಂಥದ್ದೊಂದು ಮಾಡಿದ್ರಿಂದ ನನಗೆ ಭಾಳ ಖುಷಿ ಆಯಿತು ಅಂತ ಯಾವ ಒಂದು ನಿಮ್ಮದು ಯೋಜನೆ ಫಲ ಕೊಟ್ಟಿದೆ ಅಗದಿ ಖುಷಿಯಾಗಿ ನೀವು ಹೇಳಕ್ಕೆ ಇಷ್ಟಪಡ್ತೀರಿ? ಇನ್ನು ನಮ್ಮ ಸಾವಯವ ಕೃಷಿ ಎಲ್ಲಾನು ಪ್ರಯೋಜನವೇ. ನಾವು ತೋಟಗಾರಿಕೆದು ಸಕ್ಸಸ್ಸು, ಈ ಭತ್ತದನ್ನು ಆ ಥರ ಮಾಡಿದ್ವಲ್ಲ ಡ್ರಮ್ ಸೈಡಲ್ಲಿ ಅದು ಅನುಕೂಲ. ಆಮೇಲೆ ಈ ಕೋಕೋ ಕಾಳುಮೆಣಸು ಈ ಎಲ್ಲಾನು ಇದ್ರಲ್ಲಿ ಯಾವುದು ತೆಗೆದಾಕಂತದೇನಿಲ್ಲ. ಇವಾಗ ನಾ ಬರೀ ತೆಂಗು ಅಡಿಕೆ ಇಟ್ಕೊಂಡಿದ್ರೆ ಏನು ಆಗ್ತಿರ್ಲಿಲ್ಲ. ತೆಂಗು ಅಡಿಕೆಯಲ್ಲೇ ತಿರ್ಗಾ ಬಾಳೆ, ಅದ್ರಲ್ಲಿ ಕೋಕೋ ಕಾಳುಮೆಣಸು ವೀಳೆದೆಲೆ ಈ ತರ ಮಾಡಿದ್ವಿ. ಈ ನಾವು ಕೋಕೋನ ಕಟ್ ಮಾಡಿಬಿಡ್ತೀವಿ, ಪ್ರೊಸೆಸ್ ಮಾಡಿಬಿಟ್ಟು ಕ್ಯಾಂಪ್ಗೆ ಕಳಿಸ್ಬಿಡ್ತೀವಿ. ಆ ಕಾಳುಮೆಣಸು ಅಷ್ಟೇನೆ ಕಳಿಸ್ಬಿಡ್ತೀವಿ, ಅದೇನಿಲ್ಲ ತಗೊಂಡು ಕಳಿಸಿದ ಅಲ್ಲೋಗಿ ಚೆಕ್ ಮಾಡ್ತಾರೆ ಅವತ್ತೇನು ರೇಟ್ ಇರ್ತದೆ ಅದ್ರ ಅಕೌಂಟಿಗೆ ದುಡ್ಡು ಬಂದ್ಬಿಡ್ತದೆ. ಆಯ್ತು ನಾಗರಾಜ್ ಅವರು, ಈಗ ಒಬ್ಬ ರೈತ ಅಂದ ತಕ್ಷಣ ಪ್ರತಿ ವರ್ಷ ವ್ಯವಹಾರ ಮಾಡಲೇಬೇಕು. ಅದು ಬಿತ್ತನೆ ಇರ್ಬೋದು, ಬಿತ್ತನೆ ಟೈಮ್ದಲ್ಲಿ ಒಂದು ಆಳುವಿನ ಅವಶ್ಯಕತೆ ಇರ್ಬೋದು, ಅಥವಾ ಇನ್ಯಾವುದಕ್ಕೂ ಒಂದು ಅವಶ್ಯಕತೆ ಇರ್ಬೋದು. ದುಡ್ಡು ಖರ್ಚಾಗ್ತದೆ, ದುಡ್ಡನ್ನು ಹೊಂದಿಸ್ಬೇಕಾಗ್ತದೆ, ಸಾಲ ತಗೋಬೇಕಾಗತ್ತೆ, ಕೆಲವೊಂದು ಸಾರಿ ಏನೋ ಖರ್ಚು ಬಂದ್ಬಿಡ್ತದೆ, ನೀವು ಖರ್ಚು ಮಾಡಲೇಬೇಕು. ಇಂಥ ಸಂದರ್ಭದಲ್ಲಿ ರೈತಾಪಿ ಕುಟುಂಬದಲ್ಲಿ ಪ್ರತಿ ವರ್ಷನೂ ಹಣಕಾಸಿನ ಒಂದು ತಗೊಳ್ಳೋದು ವ್ಯವಹಾರ ಮಾಡಬೇಕಾದ್ರೆ ಬದಲಾವಣೆ ಆಗ್ತದೆ, ಸ್ವಲ್ಪ ಒತ್ತಡಕ್ಕೆ ಒಳಗಾಗ್ಬಿಡ್ತಾರೆ, ಏನೋ ಖರ್ಚು ಬಂದ್ಬಿಡ್ತದೆ. ಖರ್ಚನ್ನು ಹೆಂಗೆ ನಿಭಾಯಿಸ್ತೀರಿ ನಾಗರಾಜ್ ಅವರೇ? ನಿಮ್ಮ ಹೊಲದಲ್ಲಿ ಬೆಳೆ ಬೆಳೆದಕ್ಕೆ ಆ ಒಂದು ಲಾಭಕ್ಕೆ ಸಾಕಾಗಲ್ಲ, ಏನು ಮಾಡ್ತೀರಿ? ನಿಮ್ಮ ಖುಷಿ ಅನಿಸ್ತದ ಈ ಒಂದು ನಮ್ಮ ಈ ಕೃಷಿ ಮಾಡಿದ್ಮೇಲೆ, ನಾವು ಈ ಸಾವಯವ ಕೃಷಿ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ನಮ್ಗೆ ಕಷ್ಟನೇ ಬಂದಿಲ್ಲ. ಯಾಕೆಂದ್ರೆ ಖರ್ಚು ಜಾಸ್ತಿ ಮಾಡಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ವಿ, ಲಕ್ಷಾಂತರ ರೂಪಾಯಿ ಉಳ್ಕೊಂಡ್ಬಿಡ್ತು ನಮ್ಗೆ. ಲಕ್ಷ ದುಡ್ಡು ಯಾವಾಗ ಉಳ್ಕೊಂಡ್ಲಿ ನಮ್ಗೆ ಅದು ಸಮಸ್ಯೆ ಇಲ್ಲ. ಅಂದ್ರೆ ನಿಮ್ ಮೈ ಮೇಲೆ ಯಾವ್ದು ಬಂದಿಲ್ಲ, ಯಾವ್ದು ಒಳಗಾಗಿಲ್ಲ, ಏನು ನೀವು ಖುಷಿಯಾಗಿದ್ದೀರಿ? ಮೊದ್ಲೇ ಸಾಲದಲ್ಲಿ ಇದ್ರಾಗಿತ್ತು, ಮೊದ್ಲು ಸಾಲನೆ ಈ ಗೊಬ್ಬರ ಮಣ್ಣು ಹೊಡೆಯುವಾಗ ಹುಟ್ಟ ಸಾಲ. ನಮ್ಮ ಚಿಂತನೆ ಬೇರೆ ಆಗ್ಬಿಟ್ಟಿತ್ತು, ಏನು ಹೆಚ್ಚಿಗೆ ಖರ್ಚು ಮಾಡಿಬಿಟ್ರೆ ಹೆಚ್ಚಿಗೆ ಲಾಭ ಬಂದ್ಬಿಡ್ತದೆ. ಈ ವರ್ಷ ನೋಡಿ ಪ್ರತಿಯೊಬ್ರು ಇವತ್ತು ಖುಷಿಯಾಗಿರ್ತಾನಂದ್ರೆ ಮೈ ಮೇಲೆ ಭಾರ ಇರಬಾರ್ದು, ಅಂದ್ರೆ ಸಾಲ ಕಡಿಮೆ ಇರಬೇಕು, ಆರೋಗ್ಯಯುತವಾಗಿರಬೇಕು, ಇವು ಎರಡು ಸರಿ ಇದ್ರೆ ಅದೇ ಸಂತೋಷ ನಿರಾಳ ಆಗಿರ್ತಾನೆ. ಯಾಕಂದ್ರೆ ಅಕಸ್ಮಾತ್ ಖರ್ಚಿಗೆ ದುಡ್ಡಿದ್ರೆ ಹಣ ನಾವು ಕೊಟ್ಬಿಡ್ತೇವೆ, ದುಡ್ಡು ಇಲ್ಲ ಅಂದ್ರೆ ಹೆಂಗೆ, ಯಾರನ್ನೂ ಕೇಳಬೇಕು, ಯಾವಪ್ಪ ಹಣಕಾಸಿನ ಸಂಸ್ಥೆಗೆ ಹೋಗಿ ನಾವು ಮನವಿ ಕೊಡಬೇಕು, ಇದೆಲ್ಲ ಒತ್ತಡ ಜೀವನ. ಮತ್ತೆ ಇದು ಮಾಡದಿದ್ರು ಆಗೋದಿಲ್ಲ. ಆದ್ರೆ ನೀವು ಖುಷಿಯಾಗಿ ಮತ್ತು ಸಂತೃಪ್ತ ರೈತ ಬದುಕನ್ನು ಕಾಣಬೇಕಂದ್ರೆ ತಮ್ಮ ಒಂದು ಅನುಭವ ಇಲ್ಲಿ ಕೆಲಸಕ್ಕೆ ಬರ್ತದೆ. ಹೌದು, ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಸಾವಯವ ಕೃಷಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಈ ಸಾಲದ ಒಂದು ಜಂಜಾಟದಿಂದ ಹೊರಗೆ ಬಿದ್ದೀರಿ. ಈಗ ನಾವು ಸಾಲ ಮಾಡಿದ್ರೆ ನಾವು ಸಾಲ ಮಾಡಿವಿ ಅದಕ್ಕೆ ನಾವು ಬಡ್ಡಿ ಕಟ್ಟಬೇಕು. ನಮ್ಮ ದುಡ್ಡೆ ಸಾಲ ತಗೊಂಡು ನಾವೇ ಬಡ್ಡಿ ಕಟ್ಟಬೇಕು, ಈ ಅದು ಲಾಸ್ ಆಗ್ಬಿಡ್ತದೆ. ವ್ಯವಸಾಯದ ಇದೇ ಲಾಸು, ಅದರೊಳಗೆ ಬಡ್ಡಿ ಕೊಟ್ಟರೆ ಇನ್ನೂ ಲಾಸು. ಈಗ ನಿಮ್ಮ ಮಗನಿಗೆ ಏನು ಓದಿಸಿರಿ? ಎಂ ಎಸ್ ಸಿ ಓದಿದ್ದಾನೆ ಅವನು, ಒಂದು ಎಂ ಎಸ್ ಸಿ ಕೃಷಿ ಮಾಡಿದ್ರಿ? ಓದಿಸಿದ ಓದವನೇ. ಏನ್ ಮಾಡ್ಬೇಕಂತಿದ್ದೀರಿ? ಇಲ್ಲ, ಒಂದು 7-8 ವರ್ಷ ಕೆಲಸ ಮಾಡ್ದ, ಅವ್ರ ಜಿ ಕೆ ವಿ ಕೆಲ್ಲಿನ ಅವ್ರ ಕೆಲಸ ಮಾಡ್ದ. ನಂತರ ಈಗ ವ್ಯವಸಾಯನೇ ಮಾಡಬೇಕು ಅಂತಂದ ಹೇಳ್ಬಿಟ್ಟು ನೀವು ತೀರ್ಮಾನ ಮಾಡಿ ಮನೆಯಲ್ಲೇ ಮನೆಗೆ ಬಂದ್ಬಿಡು ಮಗನೇ ಇಲ್ಲೇ ಮಾಡು ಅಂತ ನಿಮ್ಮ ಒಂದು ಅನುಭವ. ಈಗ ಅವ್ರ ಇರೋದ್ರಿಂದ ನಮಗೆ ಸಪೋರ್ಟ್ ಆಯ್ತು. ಅವ್ರಿಗೆ ಈಗ ಅಲ್ಲೋದ್ರು ಸಂಬಳ ಬರೋದು, ಖರ್ಚು ಸುಮ್ನೆ, ಇಲ್ಲಿ ನಾನು ಕೂಲಿ ಕೊಡ್ಬೇಕು. ಈಗ ಅದೇ ಕೆಲಸ ಅವರೇ ಮಾಡ್ಕೊಂಡು ಅದೇ ದುಡ್ಡು ಅವ್ರು ದುಡ್ಕಂತಾರೆ. ಎಲ್ಲಾದ್ರೂ ದುಡ್ಡುಗೋಸ್ಕರ ತಾನೆ ಜಮೀನು ಇದೆ, ಇಲ್ಲೇ ಇದೆಯಲ್ಲ, ಇಲ್ಲೇ ಬದುಕನ್ ಕಟ್ಕೊಳ್ಬಹುದಲ್ಲ ಅಂತ ತಮ್ಮ ಅನುಭವ. ತುಂಬಾ ಖುಷಿ ಆಗ್ತದೆ ನಾಗರಾಜ್ ಅವರೇ. ನಾನು ಮುಂಚೆ ನೋಡ್ರಿ, ಆ ತೆಂಗು 15 ವರ್ಷದಿಂದ ಇವಾಗ ಮರ ಹತ್ಸಿಲ್ಲ, ಕೀಳ್ಸಲ್ಲ, ಬಿದ್ದವನ್ ಹಾಕೊಂಡ್ಬಿಡ್ತೀವಿ ಸರಿಯಾಗಿ, ತಾಪತ್ರ ಇರಲ್ಲ, ತಗ್ಸೋದು, ಅವನೇನಾದ್ರು ಬೇಕಿತ್ಕೊಂಡು ಕೆಳಗೆ ಬೀಳೋದು ಅಂತಂದ ಹೇಳ್ಬಿಟ್ಟು ನಾವು ಆ ತೆಂಗಿನ ಮರ ಹತ್ಸೋದಿಲ್ಲ, ಬಿದ್ದವನ್ ಹಾಕಂತೀವಿ, ಕೊಬ್ಬರಿಗೆ ಹಾಕೊಂಡ್ಬಿಡ್ತೀವಿ. ನಿಮ್ದೇ ಇರ್ತದಲ್ಲ, ಬೇರೆ ಯಾರು ಅಲ್ಲಿ ಬರಲ್ಲ, ಯಾರು ಬರೋದಿಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ ತಾವು ಸುಖಿ ರೈತ ನಾಗರಾಜ್ ಅವರು. ಹೌದು, ಏನ್ ತೊಂದರೆ ಇಲ್ಲ. ರೈತರು ತಮ್ಮ ಒಂದು ಅನುಭವದ ಮೂಲಕ ಈ ಒಂದು ಹೆಜ್ಜೆ ಇಡಬಹುದು, ಧಾರಾಳವಾಗಿ ಇಡಬಹುದು. ತುಂಬಾ ಖುಷಿ ಆಗ್ತದೆ ನಾಗರಾಜ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ಕೃಷಿ ರಂಗ ವಿಭಾಗದಲ್ಲಿ ರೈತ ಬಾಂಧವರಿಗೆ ವಿಶೇಷವಾಗಿ ಈ ಒಂದು ತಮ್ಮ ಅನುಭವ ತುಂಬಾ ಉಪಯೋಗ ಆಗ್ತದೆ ಅನ್ನೋದ್ರ ಕುರಿತು ನಾವು ಕೂಡ ಹೇಳ್ತೇವೆ. ಕೆಲವು ರೈತರು ಇರ್ತಾರೆ, ನಾಗರಾಜ್ ಅವರು ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡಂತವ್ರ ಜೊತೆಗೆ ನಾವು ಸ್ವಲ್ಪ ಮಾತಾಡೋಣ ಅಂತ ಇರ್ತಾರೆ. ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆಯನ್ನು ಕೊಡಿ. 9341 6969 7589 89. ರೈತ ಬಾಂಧವರೇ, ನೀವು ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆಯ್ತು ನಾಗರಾಜ್ ಅವರೇ, ಇನ್ನೊಮ್ಮೆ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಪ್ರಗತಿಪರ ರೈತ ಪಿಎನ್ ನಾಗರಾಜ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ಇನ್ನೀಗ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ. ಬೇಡೋ ಬೇಡ ಜ್ಞಾತರ ಜ್ಞಾನ